ಚೆನ್ನಾಗಿದಾವೆ ಗಿಡಗಳು, ಫಸಲು ಕೂಡ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ಇದು ಬಹುವಾರ್ಷಿಕ ಬೆಳೆ. ಹೌದು, ನೀವು ಇಡೀ ವರ್ಷ ಹಾಕಿದ ಮೇಲೆ ಮತ್ತೆ ಮತ್ತೆ ಹಾಕ್ಬೇಕಂತ ಇಲ್ಲ, ಆದ್ರೆ ನಿರ್ವಹಣೆ ಮಾಡ್ಬೇಕಾಗುತ್ತೆ. ಹೌದು. ಈಗ ಮೊದಲಿಗೆ ಕಣ್ಣಿಗೆ ಬರೋದು ಅಂತ ಅಂದ್ರೆ ಹೂ ಮಳೆ ಸಂದರ್ಭ. ಹೌದು, ನೀವು ಮಳೆ ಆಶ್ರಯದಲ್ಲೇ ಬೆಳಿತೀರಾ? ಹೌದು. ಸ್ಪ್ರಿಂಕ್ಲರ್ ಇದೆ? ಸ್ಪ್ರಿಂಕ್ಲರ್ ಇದೆ, 16 HP. ಅಂದ್ರೆ ಸ್ಪ್ರಿಂಕ್ಲರ್ ಇಟ್ಕೊಂಡಿದೀವಿ, ನೀರಿರಲ್ಲ ಆ ಟೈಮಲ್ಲಿ. ನಮಗೆ ಕಾರ್ಮಿಕರದ್ದು ಸ್ವಲ್ಪ ಅಭಾವ ಇರೋದ್ರಿಂದ ಕಾಫಿ ಎಲ್ಲ ಕುಯ್ದು ಮೆಣಸು ಕುಯ್ದಾಗೊತ್ತಿಗೆ ಹೊಳೆಯಲ್ಲಿ ನೀರು ಕಡಿಮೆ ಆಗುತ್ತೆ, ನೀರು ಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮಳೆಗೆ ಮಳೆನೇ ಆಗ್ಬೇಕು. ಯಾವತ್ತು ನಿರಾಶೆ ಆಗಿಲ್ಲ ಮಳೆ ಬರದಲ್ಲೇ ಹೆಚ್ಚು ಕಮ್ಮಿ ಆಗೋದು? ಇಲ್ಲ, ಮೊದಲು ಸ್ಪ್ರಿಂಕ್ಲರ್ ಮಾಡ್ತಾ ಇದ್ವಿ, ಇವಾಗ ಮಳೆ ಕಡಿಮೆ ಆಗಲಾಗಿ ನೀರಿನ ಅಭಾವ ಆಗಿರೋದ್ರಿಂದ ಕೊಡಕ್ ಆಗ್ತಾ ಇಲ್ಲ. ಆದ್ರೂ ಮಳೆ ಬಂದೇ ಬರುತ್ತಲ್ಲ? ಮಳೆ ಬರುತ್ತೆ, ಮಳೆ ಬಂದಾಗ ಅದು ಹೂ ಬರುತ್ತೆ. ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಮುಂಚೆ ಮಳೆ ಸ್ವಲ್ಪ ಜಾಸ್ತಿ ಬಂದ್ರೆ ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆದ್ರೆ ಎಲ್ಲ ಕಷ್ಟ ಆಗುತ್ತೆ. ಅಷ್ಟು ಹೂ ಬಂದು ಎಲ್ಲ ಒಣಗೋಗುತ್ತೆ. ಹೂ ಬಂದು ಎಷ್ಟು ದಿನಕ್ಕೆ ಅದೆಲ್ಲ ಒಂದ್ ರೀತಿ 8 ದಿವಸಕ್ಕೆ ಸಣ್ಣ ಸಣ್ಣ ಪಿಂದೆ ಆಗುತ್ತೆ? ಅದು ಆಗೋದು 2 ದಿವಸಕ್ಕೆ ಗೊತ್ತಾಗ್ಬಿಡ್ತದೆ. ಮಳೆ ಬಂದಾಗ ಹೂ ಎಲ್ಲ ಇದಾಗುತ್ತೆ, ಹಾಗೆ 8 ದಿವಸ ಆದ್ಮೇಲೆ ಹೂ ಅರಳಿ 10 ದಿವಸಕ್ಕೆ ಎಲ್ಲ ಗೊತ್ತಾಗುತ್ತೆ. ಅದು ಹೂ ಕಳಚುತ್ತೆ ಅಲ್ಲ, ಅವಾಗ ಕಾಯಿ ಇದಾಗಿದೆ ಅಂತ ಗೊತ್ತಾಗುತ್ತೆ. ಕಾಫಿ ನೆರಳಿನಲ್ಲಿ ಬೆಳೆಯುವಂತ ಬೆಳೆ, ಅದಕ್ಕೆ ನೆರಳು ನಿರ್ವಹಣೆ ಬಹಳ ಮುಖ್ಯ. ಅಂದ್ರೆ ನಮ್ಮಲ್ಲಿ ರೈತರ ಭಾಷೆಯಲ್ಲಿ ಹೇಳಿದ್ರೆ ಮರಕಪಾತ್. ಮರಕಪಾತ್ ಯಾವಾಗ ಮಾಡ್ತೀರಾ ಮರಕಪಾತ್ನ? ಮರಕಪಾತ್ ಆದಷ್ಟು ನಾವು ಜೂನ್ ಅಲ್ಲೇ ಮಾಡೋದು. ಆಗ ಈ ಬೇಸಿಗೆ ಟೈಮಲ್ಲಿ ನೆರಳು ಬೇಕಾಗಿರೋದ್ರಿಂದ ನಾವು ಮಳೆ ಒಂದೆರಡು ಬಿದ್ದ ಮೇಲೇನೆ ನಾವು ಕಪಾತ್ ಕೆಲಸ ಮಾಡೋದು. ವಾತಾವರಣ ತಂಪಾಗಬೇಕು. ಮರಕಪಾತು ವರ್ಷಕ್ಕೆ ಮಾಡದೇ ಇದ್ರು ಒಂದ್ 2-3 ವರ್ಷಕ್ಕಾದ್ರೂ ಮಾಡ್ಬೇಕು, ಮಾಡ್ಲೇಬೇಕು. ಅದು ಇಲ್ಲಾರೆ ಫುಲ್ ಬಂದು ಕವರ್ ಆಗ್ಬಿಡ್ತದೆ, ಕಾಫಿ ಗಿಡನೆಲ್ಲ ಮುಚ್ಚಿ ಬಿಡುತ್ತೆ, ನೆರಳು ಜಾಸ್ತಿ ಆಗುತ್ತೆ, ಫಸಲು ಕಡಿಮೆ ಆಗುತ್ತೆ ಕಾಫಿ ಗಿಡದಲ್ಲಿ. ಅದಕ್ಕೆ ಬಿಸಿಲು ಬೇಕು, ನೆರಳುನು ಬೇಕು. ಅದಕ್ಕೆ 30 ಅಡಿಯಿಂದ ಮೇಲ್ಗಡೆ ನೆರಳು ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಒಳ್ಳೇದು. ಮತ್ತೆ ಅವು ಶಾಶ್ವತ ಮರಗಳೇನೆ? ಮರಗಳು ಇರಬೇಕು, ಕಾಡು ಮರಗಳನ್ನೇ ಆದಷ್ಟು ನಾವು ಬೆಳೆಸ್ಕೊ ಬೆಳೆಸ್ಕೊಂಡ್ರೆ ಮರಗಳಿವೆ. ಸಿಲ್ವರ್ ಇದೆ, ಹಾಲ್ವಾಣ ಇಂಥದ್ದು ಹಾಕಲ್ಲ? ಹೌದು, ಮಧ್ಯ ಮಧ್ಯದಲ್ಲಿ ಅದೇ ಹಾಕ್ಬೇಕು. ಅಂದ್ರೆ ಎಲ್ಲಿ ನೆರಳು ಕಡಿಮೆ ಇರುತ್ತೆ ಮರಗಳದು ಅಲ್ಲಿ ಹಾಕೋಬೇಕು. ಅದನ್ನು ಸ್ವಲ್ಪ ಮುಂಚಿತವಾಗಿ ಹಾಕೋಬೇಕಾಗುತ್ತೆ, ಮಳೆಗಾಲದಲ್ಲಿ ಹಾಕೋಬೇಕು. ಅವಾಗ ಅದು ಅಂದ್ರೆ ಒಂದ್ಸರಿ ಹಾಲ್ವಾಣ ಹಾಕಿದ್ರೆ ಎಷ್ಟು ವರ್ಷದವರೆಗೂ ಇರುತ್ತೆ ಅದು? ಅದು ನಾವು ಕಟಾವು ಮಾಡಿದಾಗೆ ಸರ್, ಅದನ್ನ ಕೆಳಗಡೆ ಎಲ್ಲ ಕಟ್ ಮಾಡಬಾರ್ದು, ಬರೇ ಏಣಿಟ್ಟೇ ಮರಕ್ಕೆ ಹತ್ತಿದ್ರೆ ಆಗುತ್ತೆ. ಇದು ಏನು ಮಾಡ್ತಾರೆ, ನಾವು ಕೆಲಸದವ್ರಿಗೆ ಕೊಟ್ಟರೆ ಅವರು ಮಧ್ಯೆ ಮಧ್ಯೆ ಕಡ್ದು ಬಿಟ್ಟು ಸ್ಟೆಪ್ ಮಾಡಿ ಆಮೇಲೆ ಹತ್ತು ಬಿಡ್ತಾರೆ. ಹಾಗೆ ಮಾಡಬಾರ್ದು, ಅವಾಗ ಅಲ್ಲಿಗೆ ನೀರು ಸೇರಿ ಅದು ಕೊಳ್ತೋಗುತ್ತೆ. ಅದಕ್ಕೋಸ್ಕರ ಮರಕ್ಕೆ ಹತ್ತಿಬಿಟ್ಟೇ ಕಡಿಬೇಕು. ಆಮೇಲೆ ಅದರಿಂದ ತುಂಬಾ ಗೊಬ್ಬರ ಸಿಗುತ್ತೆ ಅಲ್ಲ, ಪಾಣವಾಳ ಸೊಪ್ಪು ತುಂಬಾ ಗೊಬ್ಬರ ಸಿಗುತ್ತೆ. ಆಮೇಲೆ ಮೆಣಸಿಗೆ ಉಪ್ಪು ತುಂಬಾ ಒಳ್ಳೇದು, ಅದು ಹಬ್ಬಿಸಬಹುದು. ಅದಕ್ಕೂ ಹಬ್ಬಿಸಿದ್ರೆ ಮೆಣಸು ಸಮೇತ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಅಲ್ಲ, ಚೆನ್ನಾಗಿ ಬರುತ್ತೆ ಮೆಣಸು. ಇದು ಮರಕಪಾತ ಆಯ್ತು. ಅಂದ್ರೆ ನಾವು ಶಾಶ್ವತ ನೆರಳಿನ ಮರಗಳನ್ನು ಕೂಡ ನಿರ್ವಹಣೆ ಮಾಡಬೇಕಾಗುತ್ತೆ, ಮತ್ತೆ ಇವನ್ನು ಹಾಗಿಂದಾಗಿ ಹಾಕೋತಾ ಇರಬೇಕಾಗುತ್ತೆ. ಸಿಲ್ವರ್ ಗಿಡಗಳು ಮತ್ತೆ ಹಾಲ್ವಾಣ ಇವನ್ನೆಲ್ಲ, ಸಿಲ್ವರ್ ಗಿಡಗಳನ್ನ ಏನಾದ್ರೂ ತೆಗಿಸ್ತೀರಾ? ತೆಗಿಸಿ ಮಾರಾಟ ಮಾಡ್ತೀರಾ? ಅವನ್ನ ತೆಗಿಸಿ ಮಾರಾಟ ಮಾಡಬಹುದು, ದೊಡ್ಡ ದೊಡ್ಡ ಮರ ಇದೆ, ನಿಮ್ಮ ನೆರಳಿಗೆ ಅದನ್ನ ಬಳಸ್ಕೊಳ್ತಾ ಇದೆ. ಹೌದು. ಮತ್ತೆ ಗಿಡ ಕಪಾತು ಮಾಡಬೇಕು ಅಂತಾರಲ್ಲ? ಹೌದು, ಕಪಾತು ಮಾಡ್ಲೇಬೇಕು. ಯಾವಾಗ ಮಾಡ್ತೀರಾ ಅದು ಗಿಡ ಕಪಾತು? ಅದು ಸಮೇತ ನಾವು ಮಳೆ ಬಿದ್ದ ಮೇಲೆನೆ ಮಾಡೋದು. ಮಳೆಗೆ ಮೊದಲು ಮಾಡಿದ್ರೆ ಒಣಗೋಗುತ್ತೆ, ನೀರದು ಅಂಶ ಕಡಿಮೆ ಇರೋದ್ರಿಂದ ನಾವು ಕಪಾತು ಮಾಡೋದಿಲ್ಲ. ಯಾವಾಗ ಒಂದು 2-3 ಮಳೆ ಬಿತ್ತು ಆಮೇಲೆನೆ ಅದನ್ನ ಶುರು ಮಾಡೋದು. ಅಂದ್ರೆ ತಂಪಾಗಬೇಕು, ತಂಪಾಗಬೇಕು, ಬಿಸಿಲಿನ ಬೇಗ ಕಡಿಮೆ ಆಗ್ಬೇಕು. ಗಿಡ ಕಪಾತು ಅಂದ್ರೆ ಏನೇನು ತೆಗಿತೀರಾ? ಅದು ವೇಸ್ಟ್ ರೆಕ್ಕೆ ಅಂದ್ರೆ ಕಾಪಿ ಆಗಿ ನಾವು ಕುಯ್ದಿರ್ತೀವಿ ಅಲ್ಲ, ಅದು ಒಣಗಿಕೊಂಡು ಬರುತ್ತೆ ವೇಸ್ಟ್ ಅಂತ. ಆದ್ರೆ ಅದರಲ್ಲಿ ಹೂವಿನ ಇದು ಇರೋದಿಲ್ಲ, ಅಂತ ಕೊಂಬೆಗಳನ್ನ ನೋಡಿ ಕಟ್ ಮಾಡ್ಬೇಕು. ಆಮೇಲೆ ನೆತ್ತಿ ಬಿಡಿಸೋದು ಅಂತ ಹೇಳ್ತಾರೆ, ಕಾಪಿ ಗಿಡದ ಮಧ್ಯ ಸೆಂಟ್ರ್ ಇರುತ್ತಲ್ಲ, ಅದನ್ನ ಮಧ್ಯದಲ್ಲಿ ಗಿಡದ ಬುಡಕ್ಕೆ ಬಿಸಿಲು ಬೀಳುವಾಗೆ ಮಾಡ್ಬೇಕು. ಅದನ್ನ ನೆತ್ತಿ ಬಿಡಿಸೋದು ಅಂತ ಹೇಳ್ತಾರೆ. ನೆತ್ತಿನ ಸ್ವಲ್ಪ ನಾವು ತೆಗೆದ್ರೆ ಅದು ಬಿಸಿಲು ಗಿಡದ ಬುಡಕ್ಕೆ ಮುಟ್ಟಬೇಕು. ಅದನ್ನ ಪ್ರಾರಂಭದಲ್ಲಿ ಮಾಡಬೇಕು. ಗೊಬ್ಬರ ಯಾವಾಗ ಕೊಡ್ತೀರಾ? ಮತ್ತೆ ಗೊಬ್ಬರ ಅದೇ ನಾವು ಕಪಾತು ಮಾಡಿ ಎಲ್ಲ ಆದ್ಮೇಲೆ ಕೊಡೋದು. ಅದು ಯಾವ್ದಾದ್ರು ಮಳೆ ಬೀಳ್ಬೇಕು, ಮಳೆ ಇಲ್ಲದ ಇದ್ರೆ ಪ್ರಯೋಜನ ಆಗಲ್ಲ, ಏನ್ ಮಾಡಕ್ ಆಗಲ್ಲ. ಈಗ ಹೂ ಬಂದ ತಕ್ಷಣ ಮಳೆ ಬರುತ್ತೆ ಅಲ್ಲ, ಮಳೆ ಬಂದು ಹೂ ಆದ ಮೇಲೆ ನಾವು ಗೊಬ್ಬರ ಹಾಕಿದ್ರು ಆಗುತ್ತೆ, ಯೂರಿಯಾ ಗೊಬ್ಬರ ಹಾಕಿದ್ರೆ ತುಂಬಾ ಒಳ್ಳೇದು ಇರುತ್ತೆ. ಸಾಧಾರಣವಾಗಿ ಆ ಸಂದರ್ಭದಲ್ಲಿ ಕೆಲವರು ಸುಣ್ಣನು ಕೊಡ್ತಾರೆ. ಹೌದು, ಮಣ್ಣಲ್ಲಿ ಬೇಸಿಗೆ ಟೈಮಲ್ಲಿ ಕೊಡ್ಬೇಕು, ಮಣ್ಣಲ್ಲಿ ತೇವಾಂಶ ಇರಲೇಬೇಕು, ಬೇಕು ಬೇಕು, ಇಲ್ಲಾಂದ್ರೆ ಏನು ಪ್ರಯೋಜನ ಇಲ್ಲ, ಗಾಳಿಗೆಲ್ಲ ಇದಾಗುತ್ತೆ, ಅದೇ ಅದರ ಖಾರದ ಅಂಶ ಹೋಗುತ್ತೆ. ಹುಳಗಳಿಗೋಸ್ಕರ ಸುಣ್ಣ ಕೊಟ್ಟು ಒಂದು ತಿಂಗಳಾದ್ಮೇಲೆ ನಾವು ಗೊಬ್ಬರ ಕೊಡೋದು. ಅದಕ್ಕಿಂತ ಮುಂಚೆ ಏನಾದ್ರು ಕಳೆ ಏನಾದ್ರು ತೆಗಿತಾರೆ, ಬುಡದಲ್ಲಿ ಏನಾದ್ರು ಕಳೆ ಇರುತ್ತಲ್ಲ ಮಾಡ್ತಾರೆ. ನಾವು ಮಳೆ ಬಿದ್ದ ಮೇಲೆ ಗೊಬ್ಬರ ಹಾಕೋದ್ರಿಂದ ಮಳೆ ಹನಿಗೆ ಅದು ಎಲ್ಲ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಗೊಬ್ಬರನ ಗಿಡದ ಬುಡಕ್ಕೆ ಹಾಕ್ಬೇಕಾಗಿಲ್ಲ ಸರ್, ದೊಡ್ಡದು ಗಿಡ ಬಂದ ಮೇಲೆ ನಾವು ಸುಮ್ಮನೆ ಹೀಗೆ ಎರಚಬೇಕು. ನಾವೀಗ ಗದ್ದೆಗೆ ಹೇಗೆ ಗೊಬ್ಬರನ ಎರಚುತ್ತೀವಿ ಅದೇ ಟೈಪ್ ಇಡೀ ಇದಕ್ಕೆ ಅದು ಬೇರ್ ಫುಲ್ ಹರಡಿ ಇರ್ತದೆ. ಅಲ್ಲ, ಕಳೆಗಳೆಲ್ಲ ಬಳಸ್ಕೊಂಡ್ಬಿಡ್ತಾವಲ್ಲ, ಕಳೆ ತೆಗಿಲಿಲ್ಲ ಅಂದ್ರೆ ಕಳೆ ತೆಗೆದೇ ಹಾಕ್ಬೇಕಾಗತ್ತೆ. ಕಳೆ ಇರೋದಿಲ್ಲ, ಅವಾಗ ಇರೋದಿಲ್ಲ, ಇರೋದಿಲ್ಲ ಅಂದ್ರೆ ಬಿಸಿಲಿಗೆಲ್ಲ ಹೋಗಿರುತ್ತೆ ಅಲ್ಲ, ಹೋಗಿರುತ್ತೆ, ನೆರಳು ಕಡಿಮೆ ಇರುತ್ತೆ, ದರಗು ಇರುತ್ತೆ, ದರಗುಳು ತರಗಲೆಗಳು ಇರುತ್ತೆ ಅಲ್ಲ, ಅದನ್ನ ಸ್ವಲ್ಪ ಬಿಡಿಸ್ಕೋಬೇಕಾಗುತ್ತೆ. ನಾವು ಅದನ್ನು ಮಾಡಲ್ಲ, ಕೆಲವರು ತರಗೆಲ್ಲ ಒಂದ್ ಕಡೆ ಗುಡ್ಡೆ ಹಾಕಿ ಗೊಬ್ಬರ ಚೆಲ್ಲಿ ಮತ್ತೆ ಮುಚ್ಚುತ್ತಾರೆ. ಅದು ಒಳ್ಳೇದೇ, ಅದು ಒಳ್ಳೇದೇ, ಮಳೆನೂ ಬರುತ್ತೆ, ಮಳೆ ಬಂದ್ಕೊಂಡು ಅದೇ ಚಿಕ್ಕ ಮಳೆ ಬಂದ್ಕೊಂಡಿದ್ರೆ ಅದು ಗೊಬ್ಬರ ಹಾಕಿದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ, ಅದು ಬಿಸಿಲಿಗೇನು ಇದಾಗೋದಿಲ್ಲ, ಏನಿಲ್ಲ, ಚೆನ್ನಾಗಿ ಆಗುತ್ತೆ. ಜೂನ್ಗೆ ಒಂದ್ಸರಿ ಗೊಬ್ಬರ ಕೊಡ್ತೀರಾ, ಮತ್ತೆ ಯಾವಾಗ ಕೊಡ್ತೀರಾ? ಮತ್ತೆ ಸೆಪ್ಟೆಂಬರ್ ಟೈಮಲ್ಲಿ, ಸೆಪ್ಟೆಂಬರ್ ಮಳೆ ಕಡಿಮೆ ಕಡಿಮೆ ಆದ್ಮೇಲೆ, ಅವಾಗೆಲ್ಲ ಮಳೆಯಿಂದ ಸ್ವಲ್ಪ ಎಲ್ಲ ತೇವಾಂಶ ಕೊಚ್ಚಣೆ ಆಗಿರುತ್ತೆ, ಅವಾಗ ಸ್ವಲ್ಪ ಗಿಡಗಳಿಗೆ ತಾಕತ್ ಕೊಡಬೇಕು. ಹೌದು, ಎರಡು ಟೈಮ್ ಗೊಬ್ಬರ ಹಾಕ್ಲೇಬೇಕು, ಯಾಕೆಂದ್ರೆ ಅವಾಗ ಈ ಕಾಫಿ ಕಾಯಿಗಳು ಕೂಡ ಬಲಿತಾ ಇರ್ತವೆ. ಹೌದು, ಬಲಿಯೋದಕ್ಕೆ ಪ್ರಾರಂಭ ಆಗುತ್ತೆ ಸ್ವಲ್ಪ. ಹೌದು, ನಾವು ಗೊಬ್ಬರ ಹಾಕಿಲ್ಲ ಅಂದ್ರೆ ಅದು ಹೇಗೆ ಬಿಟ್ಟು ಹಾಗೇನೆ ಇರುತ್ತೆ. ಜೊತೆಗೆ ನಮ್ಮ ತಜ್ಞರು ಏನ್ ಹೇಳ್ತಾರೆ ಅಂದ್ರೆ ಸೆಪ್ಟೆಂಬರ್ನಿಂದಲೇ ಮುಂದಿನ ಬೆಳೆ ಮೊಗ್ಗುಗಳು ಕೂಡ ಬರುತ್ತೆ, ಹೌದು, ಅಲ್ಲಿ ಅಭಿವೃದ್ಧಿ ಆಗಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಅದು ಮಾರ್ಚ್ ತಿಂಗಳಲ್ಲಿ ಮಳೆ ಬಂದಾಗ ಅರಳದು, ಅದರಿಂದ ಸೆಪ್ಟೆಂಬರ್ ಟೈಮ್ ಆಗಿರುತ್ತೆ ಅವಾಗ, ಆವಾಗ ಅದು ಅರಳದು. ಸೆಪ್ಟೆಂಬರ್ ತಿಂಗಳಲ್ಲಿ ಗೊಬ್ಬರ ಕೊಡೋದು ಬಹಳ ಮುಖ್ಯ, ಮುಖ್ಯ, ಎರಡ್ ಸರಿ ಕೊಡ್ತೀರಾ? ಅಂದ್ರೆ ಇದಕ್ಕೆ ಕಂಪನಿ ಗೊಬ್ಬರನೇ ಬಳಸ್ತೀರಾ? ಕಂಪನಿ ಗೊಬ್ಬರ ಹಾಕ್ತಿವಿ, ಸಾವಯವದಲ್ಲಿ ಸಾವಯವನ್ನು ಹಾಕ್ತಿವಿ, ಇಲ್ಲಿ ಕೃಷಿ ಇಲಾಖೆಯಿಂದ ತಗೊಬಂದು ಕೊಡ್ತಾರೆ, ಅದು ಅಲ್ಲಿ ಕೊಡ್ತಾರೆ, ಅದನ್ನು ಹಾಕ್ತಾರೆ, ಅದನ್ನು ಹಾಕಿದ್ವಿ. ಸಾವಯವ ಗೊಬ್ಬರ ಹಾಕೋದು ಬಹಳ ಮುಖ್ಯ. ಹೌದು, ಮಣ್ಣು ಚೀಲ ಚೀಲದಲ್ಲಿ ಬರೋದಂದ ಈಸಿ ಆಗುತ್ತೆ. ಮತ್ತೆ ಇಳಿಜಾರು ಇದರಲ್ಲೆಲ್ಲ ಸ್ವಲ್ಪ ಈ ಮಣ್ಣು ಕೊಚ್ಚಣೆ ಆಗ ತಡೆಯೋದಕ್ಕೆ ಈ ಕಾಲುವೆ ತೆಗೆಯೋದು ಚರಂಡಿ ಮಾಡೋದು ಎಲ್ಲ ಮಾಡ್ತಾರೆ, ಮಾಡ್ತಾರೆ, ಅದು ಮಾಡಿದೀವಿ. ನೀವು ತೊಟ್ಲುಗುಂಡಿ, ತೊಟ್ಲುಗುಂಡಿ, ತೊಟ್ಲುಗುಂಡಿ, ಅದಿದ್ರು ಒಳ್ಳೇದೇನೆ. ಹೌದು, ಅಲ್ಲಿ ನೀರು ಶೇಖರಣೆ ಆಗುತ್ತೆ, ಮಣ್ಣು ಅದರಲ್ಲೇ ಇರುತ್ತೆ. ಮತ್ತೆ ಗೊಬ್ಬರ ಇದು ಈ ವೇಸ್ಟ್ ಕಚ್ಚಡ ಗಿಚ್ಚಡ ತೀರ ಅಲ್ಲೇ ಹೋಗಿ ನಿಲ್ಲೋದ್ರಿಂದ ಅಲ್ಲಿಯೂ ಗೊಬ್ಬರ ಆಗುತ್ತೆ, ಗೊಬ್ಬರ ಆಗುತ್ತೆ, ಮಣ್ಣಿನ ಜೊತೆ ಬೆರೆತು ಅದನ್ನು ಬಳಸ್ಕೋಬಹುದು. ಈಗ ಮರ ಕಾಡುಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ತರಗಲೆ ಬಿದ್ದು ಅದು ಗೊಬ್ಬರನೇ ಆಗುತ್ತೆ, ಅದರಿಂದ ನಾವು ಕಂಪನಿ ಗೊಬ್ಬರ ಕಡಿಮೆ ಮಾಡಬಹುದು, ಕಂಪನಿ ಗೊಬ್ಬರ ಮಾಡಬಹುದು. ಸಾವಯವ ಗೊಬ್ಬರ ಅಂದ್ರೆ ನಮಗೆ ಕಾಂಪೋಸ್ಟ್ ಗೊಬ್ಬರ, ಎರೆ ಗೊಬ್ಬರನೇ ಆಗಬೇಕು ಅಂತೇನಿಲ್ಲ, ಏನಿಲ್ಲ, ಈ ತ್ಯಾಜ್ಯ ವಸ್ತುಗಳನ್ನು ಬಳಸ್ಕೋಬಹುದು. ಈಗ ಬಾಳೆ ಗಿಡ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಡಿದು ಹಾಕಿದ್ರೆ ಅದೆಲ್ಲ ಗೊಬ್ಬರನೇ ಆಗುತ್ತೆ. ಕೀಟ ರೋಗಗಳ ಹಾವಳಿ ಏನಾದ್ರೂ ಕಂಡುಬರುತ್ತಾ? ಹಾ, ಇದೆ, ಬೇರೆ ಬೇರೆ ಇದೆ, ಬೇರೆ ಬೇರೆ ಸ್ವಲ್ಪ ಮಟ್ಟಿಗೆ ಇರುತ್ತೆ, ಅದಕ್ಕೆ ಸಿಂಪರಣೆ ಅಂತ ಏನು ಮಾಡೋದು? ಅದು ಮಳೆ ಕಡಿಮೆ ಆದಷ್ಟು ಜಾಸ್ತಿ ಬರೋದು ಹುಳುಗಳು. ಹೌದು, ಮಳೆ ಜಾಸ್ತಿ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಲಾಸ್ಟ್ ಇಯರ್ ಮಳೆ ಕಡಿಮೆ ಇತ್ತು, ಬಂದ್ಬಿಟ್ಟಿತ್ತು. ಮತ್ತೆ ಈ ಬ್ರೋಕಾ ಬಲೆಗಳು ಅದು ಇದು ಅಂತ ಬಳಸ್ತಾರೆ ಆಕರ್ಷಿಸೋದಕ್ಕೆ, ಯಾವ್ದಿಲ್ಲ, ಯಾವ್ದು ಯೂಸ್ ಮಾಡಿ, ಸ್ವಾಭಾವಿಕವಾಗಿ ಬಿಟ್ಬಿಟ್ಟಿದ್ದಾರೆ, ಬಿಟ್ಟಿದೀವಿ, ಎಷ್ಟು ಗೊತ್ತು ಅಷ್ಟು ಸಿಗಲಿ. ಹೌದು, ಆ ಲೆಕ್ಕದಲ್ಲಿ. ಹೌದು, ಆದ್ರೆ ಅಷ್ಟೇನು ಜಾಸ್ತಿ ಇಲ್ಲ ಅದು. ಬೇರೆ ಬರೋರು ಅದು ಇದೆ, ಸುಮಾರು ಗಿಡಗಳೆಲ್ಲ ಇದೆ. ಈಗ ಕಾಫಿ ಇರುವಾಗಲೆಲ್ಲ ಒಣಕೊಂಡು ಬರ್ತಾ ಇರುತ್ತೆ, ಹಣ್ಣು ಕಲರ್ ಬರುತ್ತೆ, ಆಮೇಲೆ ಅದು ಒಣಗಿ ಅದರಲ್ಲಿ ಕಾಫಿ ಚೆನ್ನಾಗಿ ಬರಲ್ಲ. ಕಾಫಿ ಇರುತ್ತೆ, ಅದು ಒಳಗೆ ಬೀಜ ಇರಲ್ಲ. ಮತ್ತೆ ಕೊಯ್ಲು ಮಾಡೋದಕ್ಕಿಂತ ಮುಂಚೆ ಹೆರ್ತ ಅಂತ ಎಲ್ಲ ಮಾಡ್ತೀರಾ? ಯಾವಾಗ ಮಾಡ್ತೀರಾ ಅದನ್ನ? ಅದು ನವೆಂಬರ್ ಟೈಮಲ್ಲೇ ಮಾಡೋದು. ಅಂದ್ರೆ ಈ ಕೊಯ್ಲಿಗಿಂತ ಮುಂಚೆ ಮಾಡ್ಬೇಕು, ಮಾಡ್ಕೊಂಡ್ರೆ ಒಳ್ಳೇದು. ರೋಬಸ್ಟ್ ಅಂದ್ರೆ ಸಾಧಾರಣವಾಗಿ ಯಾವಾಗ ಕೊಯ್ಲಿ ಬರುತ್ತೆ? ಅದು ಜನವರಿ, ಜನವರಿ, ಫೆಬ್ರವರಿ, ಮಾರ್ಚು, ಹಂಗೆ ಒಂದ್ ಎರಡು ಮೂರು ತಿಂಗಳು ಮುಂದುವರಿಯುತ್ತೆ. ಹಣ್ಣಾದ್ರೆ ಕೊಯ್ಕೋಬೇಕಾಗುತ್ತೆ ಮೊದಲಿಗೆ. ಇಳುವರಿ ಪರವಾಗಿಲ್ಲ ಅನ್ಸುತ್ತಾ ಕಾಫಿ? ಪರವಾಗಿಲ್ಲ, ಅದೇ ಮಳೆ ಎಲ್ಲ ಚೆನ್ನಾಗಿ ಸಿಕ್ಕಿದ್ರೆ ನಾವು ಪಂಪು ನೀರು ಎಲ್ಲ ಹಾರಿಸೋದಾದ್ರೆ ತುಂಬಾ ಇಳುವರಿ ಚೆನ್ನಾಗಿ ಬರುತ್ತೆ. ಅರೇಬಿಕಾ ಕಡಿಮೆ ಇದೆ ನಿಮ್ದು? ಅರೇಬಿಕಾ ಕಡಿಮೆ ಕಡಿಮೆ, ಅದು ಸ್ವಲ್ಪ ಮುಂಚಿತವಾಗಿ ಬರುತ್ತೆ. ಹೌದು, ಇವಾಗ ಕೊಯ್ಲು ಆಯ್ತು ಅದು. ಅದೇ ನೀವು ಚೆರಿನೆ ಮಾಡ್ತೀರಾ? ಚೆರಿನೆ, ಎಲ್ಲನೂ ಚೆರಿನೆ ಮಾಡೋದು. ಒಣಗಿಸ್ತೀರಾ? ಒಣಗಿಸೋದು, ಒಣಗಿಸಿ ಮಾರಾಟ ಮಾಡ್ತೀರಾ? ಮಾರ್ಕೆಟ್ಗೆ ತಗೊಂಡೋಗ್ತೀರೋ ಅಥವಾ ಬರ್ತಾರೋ ತಗೊಂಡೋಗಿ? ಇಲ್ಲ, ನಮಗೆ ಜೀಪ್ ಇದೆ, ಆ ಜೀಪಲ್ಲೇ ನಾವು ತಗೊಂಡೋಗಿ ಕೊಟ್ಟು. ಒಳ್ಳೆ ದರ ಸಿಗುತ್ತೆ? ಹಾಂ, ಪರವಾಗಿಲ್ಲ. ಈಗೆಲ್ಲ ಔಟನ್ನು ಅದು ಇದು ನೋಡ್ತಾರೆ ಅಲ್ಲ ಸರ್, ಅದ್ರ ತುಂಬ ಪ್ರಾಬ್ಲಮ್. ಒಂದು ಬೀಜನ ಆಚೆ ಹೋಗ್ಬಿಟ್ರೆ ಹೋಯ್ತು, ಪಾಯಿಂಟ್ ತುಂಬ ಕಡಿಮೆ ಆಗಿಬರುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಅಂದರೆ ಒಂದು 50 ಕೆಜಿ ಚೀಲಕ್ಕೆ ಇಷ್ಟು ಬೆಳೆ ಬರಲೇಬೇಕು ಅಂತ ಅದೆಲ್ಲ ನೋಡ್ತಾರೆ. ಅದ್ರ ಮೇಲೆ ನಿಮಗೆ ಜಾಸ್ತಿ ಬಂದಷ್ಟು ಬೆಲೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಒಟ್ಟಾರೆ ಕಾಫಿ ಕೃಷಿ ಲಾಭದಾಯಕ ಅಂತೀರಾ? ನನ್ನ ಮಟ್ಟಿಗೆ ಕಾಫಿಯಿಂದ ಏನು ಲಾಭ ಇಲ್ಲ ಅಂತ ಅನಿಸುತ್ತೆ. ಖರ್ಚು ವೆಚ್ಚಕ್ಕೆ ಸರಿ ಹೋಗುತ್ತೆ, ಎಲ್ಲ ಅದಕ್ಕೆ ಹೋಗುತ್ತೆ. ಪೆಪ್ಪರ್ ಮಾತ್ರ, ಕಾಳು ಮೆಣಸು ಒಂದು ನಮಗೆ, ಅದು ಬೆಳೆಸಿದ್ರೆ ಲಾಭ ಅಂತ. ಎಷ್ಟು ಬಳ್ಳಿಗಳಿದಾವೆ ನಿಮಗೆ ಕಾಳು ಮೆಣಸು? ಬಳ್ಳಿ ಲೆಕ್ಕ ಇಲ್ಲ. ಮರಗಳಿಗೆ ಹಬ್ಸಿದೀರ? ಎಲ್ಲ ಮರಗಳಿಗೆ ಹಬ್ಸಿದೀವಿ. ಅಲ್ಲಿ ಏನು ಕೆಲಸ ಮಾಡಬೇಕಾಗತ್ತೆ ಅದಕ್ಕೆ? ಅದಕ್ಕೆ ಕೆಲಸ ಬೇಡ, ಅದಕ್ಕೂ ಕೆಲಸ ಬೇಡ, ಗೊಬ್ಬರ ಇಲ್ಲ. ಗೊಬ್ಬರನೂ ಕೊಡಲ್ಲ? ಗೊಬ್ಬರನೂ ಕೊಡಲ್ಲ. ಇದೀಗ ಕಾಫಿಗೆ ಹಾಕಿರ್ತೀವಿ ಅಲ್ಲ ಸರ್, ಅದೇ ಅದು ಎಳ್ಕೊಂಡಿರುತ್ತೆ. ಈಗ ನಾವು ಬುಡಕ್ಕಾಕಲ್ಲ, ಎರ್ಚೋದ್ರಿಂದ ಅದು ತಗೊಳುತ್ತೆ. ಮತ್ತೆ ಆಕ್ಚುಲಿ ಮೆಣಸಿಗೆ ಗೊಬ್ಬರ ಹಾಕೋದು ನನ್ನ ಮಟ್ಟಿಗೆ ಅಷ್ಟು ಒಳ್ಳೇದಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಗೊಬ್ಬರ ಹಾಕಿದ ಮಾರನೆ ವರ್ಷ ಗಿಡ ಹೋಗುತ್ತೆ ಬಳ್ಳಿ. ಅದಕ್ಕೋಸ್ಕರ ಹಾಕೋದೇ ಇರೋದು ಬೆಸ್ಟ್. ಅದಕ್ಕಿಂತ ನಾವು ಕಟ್ಟಿಗೆ ಇದು ಬೂದಿ ಇರುತ್ತಲ್ಲ ಸರ್, ಅದನ್ನ ಹಾಕಿದ್ರೆ ಬಾರಿ ಒಳ್ಳೆ. ಅಲ್ಲ, ಅಷ್ಟು ಎಲ್ಲರಿಗೂ ಸಿಗ್ಬೇಕಲ್ಲ? ಸಿಗಲ್ಲ, ಇವಾಗ ಎಲ್ಲ ಗ್ಯಾಸ್ ಬರಲ್ಲ, ಕಟ್ಟಿಗೆ ಬೂದಿ ಇದು ಮಾಡಲ್ಲ. ಆದ್ರಿಂದ ಅದೊಂದು ಸ್ವಲ್ಪ, ಅದರಲ್ಲೂ ಪೊಟ್ಯಾಶಿಯಂ ಅಂಶ ಇರುತ್ತೆ ಅಂತ ಹೇಳಿ, ಹೌದು ಸ್ವಲ್ಪ ರೋಗ ಎಲ್ಲ ತಡೆಯುತ್ತೆ ಅಂತ. ಪ್ರತ್ಯೇಕವಾಗಿ ಗೊಬ್ಬರ ಕೊಡಲ್ಲ ಕಾಳು ಮೆಣಸಿಗೆ? ಇಲ್ಲ ಇಲ್ಲ. ಅಂದ್ರೆ ಬುಡ ಸ್ವಲ್ಪ ಬುಡ ಸ್ವಲ್ಪ ಅದು ಇಲ್ಲ. ಆಮೇಲೆ ಬೋರ್ಡ್ ಹೊಡಿತಾರೆ ಅಲ್ಲ, ಅದು ಮಾಡಲ್ಲ. ಮಾಡಲ್ಲ ಪ್ರೀತಿ, ಸ್ವಾಭಾವಿಕ ಕೃಷಿ ಹಾಗೇನೆ. ಯಾವಾಗ ಹೂ ಬಿಡುತ್ತೆ ಸಾಧಾರಣವಾಗಿ ಕಾಳು ಮೆಣಸು? ಕಾಳು ಮೆಣಸು ಜೂನು, ಜೂನ್ ತಿಂಗಳು. ಅಂದ್ರೆ ಸ್ವಲ್ಪ ಮುಂಚಿತವಾಗಿ ಚೆನ್ನಾಗಿ ಮಳೆ ಬರಬೇಕು. ಮಳೆ ಬರಬೇಕು. ಮಳೆ ಬಂದ್ರೆ ಚೆನ್ನಾಗಿ ಕೊತ್ತುಗಳು ಇರ್ತವೆ. ಇರುತ್ತವೆ. ಒಣ ವಾತಾವರಣ ಇತ್ತು ಅಂದ್ರೆ ಬಿದ್ದೋಗ್ತವೆ. ಬಿದ್ದೋಗುತ್ತೆ. ನೀರಿದ್ದರೂ ಕೊಡಬಹುದು ನೀರು, ಅದೇ ಬಹಳ ಮುಖ್ಯ. ಕೊತ್ತುಗಳು ಉಳ್ಕೋಬೇಕು, ಬಂದವು ಉಳ್ಕೊಳ್ಳೋದೇ ಬಹಳ ಮುಖ್ಯ. ಇಲ್ಲಾಂದ್ರೆ ಕೊತ್ತು ಬೀಳೋದೇ ಸಮಸ್ಯೆ. ಸಮಸ್ಯೆ. ಮಳೆ ಕಡಿಮೆ ಆದ್ರೂ ಸಮೇತ ಬಳ್ಳಿಗಳಿಗೂ ಅದು ತೊಂದರೆ ಆಗುತ್ತೆ. ಯಾಕೊಂದು ಮೀಡಿಯಂ ಮಳೆ ಬೇಕೇ ಬೇಕು. ಬೇಕೇ ಬೇಕು. ಹಾಲುವಾಣಕ್ಕೂ ಎಲ್ಲ ಹಬ್ಬಿಸ್ತೀರಾ? ಹೌದು. ಸಿಲ್ವರು? ಸಿಲ್ವರ್ಗೂ ಹಾಕಿದೀವಿ. ಆದರೆ ಸಿಲ್ವರ್ ಅದಕ್ಕೆ ಗೆದ್ದಲು ಹತ್ತೋದು ಬೇಗ ಸಿಲ್ವರಿಗೆ, ಅದರಿಂದ ಬಳ್ಳಿ ಬೇಗ ಹೋಗ್ಬಿಡುತ್ತೆ. ಓ, ಈ ಬಳ್ಳಿಗೂ ಬಂದ್ಬಿಡುತ್ತೆ? ಹೌದು. ಅಂದರೆ ಕೊಯ್ಲು ಮಾಡೋದೇ ಒಂದು ಮುಖ್ಯವಾದ ಕೆಲಸ ಅಂತ. ಹೌದು. ಯಾಕೆಂದರೆ ಮರಗಳಿಗೆ ಹಬ್ಬಿರ್ತವೆ, ಅದನ್ನ ಬಿಡಿಸ್ಕೊಂಡು ಎಲ್ಲ. ಎಷ್ಟು ಆಗ್ಬೋದು ಅಂತೀರಿ ನಿಮ್ಮ ತೋಟದಲ್ಲಿ ಕಾಳು ಮೆಣಸು? 16 ಕ್ವಿಂಟಲ್. 15-16 ಕ್ವಿಂಟಲ್ ಬರುತ್ತೆ. ಬೆಲೆನೂ ಚೆನ್ನಾಗಿದೆ. ಚೆನ್ನಾಗಿದೆ. ಖರ್ಚು ನೀವು ಅಷ್ಟು ಮಾಡದೇ ಇರೋದ್ರಿಂದ ಅದೇ ತಮಗೆ ಲಾಭ. ನಿಮ್ಗೊಂದು ರೀತಿ ಅದು ಬೋನಸ್. ಹೌದು. ಈ ಬೆಳೆ ನೋಡ್ಕೊಂಡ್ರೆ ಬೋನಸ್ ಆಗುತ್ತೆ. ಇನ್ನು ಅಡಿಕೆ ಫಸಲು ಕೂಡ ಇದೆ ಅಂತ ಹೇಳಿ. ಹೌದು. ಎಷ್ಟು ಮರ ಇದಾವೆ ಅಡಿಕೆ? 500-600 ಫಸಲು ಬರುವಂಥದ್ದು. ಮಿಕ್ಕಿದು ಚಿಕ್ಕವು. ಇನ್ನು ಮಾಡ್ಕೊಂಡಿದ್ದಾರೆ ಅಂದರೆ ಗದ್ದೆಯಲ್ಲೇ ಹಾಕ್ಕೊಂಡಿದ್ದಾರೆ? ಗದ್ದೆಯಲ್ಲಿ ಹಾಕಿದ್ದೀವಿ, ತೋಟದಲ್ಲೂ ಇದೆ. ಅಂದರೆ ತೋಟ ಸುತ್ತನಾ ಅಥವಾ ಹೇಗೆ? ತೋಟ ಸುತ್ತು ಈಗ ಹಾಕಿದ್ದೀವಿ. ಆಮೇಲೆ ಅದೊಂದು ಸೈಡಿಗೆನೇ ಇದೆ, ಗದ್ದೆ ಪಕ್ಕದಲ್ಲೇ ಇದೆ. ಸ್ವಲ್ಪ ತಗ್ಗಿರ್ಬೇಕಲ್ಲ? ಹೌದು. ಯಾಕೆಂದ್ರೆ ಗಾಳಿ ಹೊಡೆತಕ್ಕೆ ಸ್ವಲ್ಪ ಕಷ್ಟ. ಹೌದು. ಫಸಲು ಆದ್ರೆ ಚೆನ್ನಾಗಿ ಬರ್ತಾ ಇದೆ. ಬರುತ್ತಾ ಇದೆ. ಆದ್ರೆ ಸ್ವಲ್ಪ ನೀರ್ ನಿಲ್ದಂಗ್ ನೋಡ್ಕೋಬೇಕು. ನೋಡ್ಕೋಬೇಕು. ಚರಂಡಿ ಕೊಡ್ಬೇಕು. ಚರಂಡಿ ಮಾಡಿರ್ತೀರ? ಯಾಕೆಂದ್ರೆ ಈ ಕೊಳೆ ರೋಗ ಇದೆಲ್ಲ ಬರುತ್ತೆ. ಗದ್ದೆಲ್ಲಿ ಮಾಡಿದ ಮೇಲೆ ಚರಂಡಿ ಕೊಡ್ಲೇಬೇಕು. ಕೊಡ್ಲೇಬೇಕು. ತೇವಾಂಶ ಜಾಸ್ತಿ ಆಯ್ತು ಅಂದ್ರೆ ಬೇರ್ ಕೊಳಿಯೋದು. ಹೌದು. ಅಣಬೆ ರೋಗ. ಗದ್ದೆಲ್ಲಿ ಪೆಪ್ಪರ್ ಹಾಕಿದೀವಿ, ಅದು ಸಮೇತ ಅದೇ ಚರಂಡಿ ಇಲ್ಲ ಅಂದ್ರೆ ನೀರು ನಿಂತ್ರೆ ಅದು ಹೋಯ್ತು. ಅಂದ್ರೆ ಅಡಿಕೆ ಗಿಡಗಳಿಗೂ ಹಬ್ಸಿದಾರ? ಅಡಿಕೆ ಗಿಡಕ್ಕೆ ಅಲ್ಲ, ಅಲ್ಲಿ ಸಿಲ್ವರ್ ಹಾಕಿದ್ರು. ಸಿಲ್ವರ್ ಅಲ್ಲಿ. ಸಿಲ್ವರ್ ಅಡಿಕೆನಲ್ಲಿ ಫಸಲು ಚೆನ್ನಾಗಿ ಬರ್ತಾ ಇದೆಯಾ? ಹಾಂ, ಬರ್ತಾ ಇದೆ. ಈ ವರ್ಷ ಬಿಸಿಲು ಇತ್ತಲ್ಲ ಫಸ್ಟು, ಇಲ್ಲ ವರ್ಷ ಕಡಿಮೆ. ಅದನ್ನ ಕೊಯ್ಲು ಮಾಡೇ ಮಾರಾಟ ಮಾಡ್ತೀರಾ ಅಥವಾ ಗೇಣಿಗೆ ಕೊಟ್ಬಿಡ್ತಾರೆ? ನಾವು ಕೆಜಿ ಲೆಕ್ಕದಲ್ಲಿ ಕೊಡೋದು. ಅವರು ಹುಂಡಿ ಲೆಕ್ಕ ಹೇಳ್ತಾರೆ, ನಾವು ಹುಂಡಿ ಕೊಡಲ್ಲ. 2 ಕೆಜಿ ಆದರೂ ಕೆಜಿಗೆ ಕೊಡೋದು ಅಂತ ಹೇಳ್ತಾರೆ. ಅಂದ್ರೆ ಅವರೇ ಕೊಯ್ಲು ಮಾಡಿ ನಿಮಗೆ ತೂಕ ಮಾಡಿ ತಗೊಂಡು ಕೆಜಿ ಲೆಕ್ಕದಲ್ಲಿ ಲೆಕ್ಕ ಕೊಡ್ತಾರೆ, ನಿಮಗೆ ಹಣ ಕೊಡಬೇಕು. ಆ ರೀತಿ ಮಾತಾಡ್ತಾರೆ. ಅದು ಒಂದು ರೀತಿ ಒಳ್ಳೇದು. ಒಳ್ಳೇದು. ಹುಂಡಿ ಆದರೆ ತುಂಬ ಕಡಿಮೆಗೆ ಕೇಳ್ತಾರೆ, ಅದಕ್ಕೆ ಅದೇ ಬೇಡ. 10 ಕೆಜಿ ಆದರೂ ಕೆಜಿಲೇ ತಗೊಂಡೋಗಿ, ಹುಂಡಿ ಬೇಡ ಅಂತ. ಅದು ಅಂತ ನಾವು ಅಷ್ಟು ಕಷ್ಟಪಟ್ಟಿರ್ತೀವಲ್ಲ ಸರ್, ಇವರು ಸುಮ್ಮನೆ ಬರ್ತಾರೆ, ಇವ್ರು ಏನು ಕೆಲಸ ಮಾಡಲ್ಲ, ಬಂದು ಒಳ್ಳೆ ಹಣ ಮಾಡಿ ನೆಕ್ಸ್ಟ್ ಇಯರ್ಗೆಲ್ಲ ನೋಡಿ ನಾಲ್ಕೈದು ಗಾಡಿ ಇರುತ್ತೆ, ನಾವು ದುಡಿಯೋದೊಂದೇ ಕಾಣೋದು ನಮಗೆ. ಅದರಿಂದ ಒಂದು ಖರ್ಚಿಗಾದ್ರೂ ಹುಟ್ಟಬೇಕು. ಹೌದು, ಮಾಡಿದ ಖರ್ಚಿಗಾದ್ರೂ ನಮಗೆ ಫಲಿಸ್ಬೇಕಲ್ಲ. ಅದು ಇಲ್ಲ ಅಂದ್ರೆ ಎಷ್ಟು ರೇಟಿಗೆ ನೀವು ಮಾರಾಟ ಮಾಡ್ತೀರಾ ಒಂದು ಕೆ ಜಿ ಅಂತ ಅಂದ್ರೆ? ಒಂದು ಕೆ ಜಿ ಅಂದ್ರೆ 45 50 ರೂಪಾಯಿ. 50 ರೂಪಾಯಿ ಓಹೋ. ಹಸಿ ಅಡಿಕೆ, ಹಸಿ ಅಡಿಕೆ ಅವ್ರೇನು ಕೊಯ್ದಿರ್ತಾರಲ್ಲ ಅದು. ಹೌದು. ಮತ್ತೆ ತೆಂಗಿನ ಮರಗಳು ಇದಾವೆ? ಹೌದು. ಅವು ಎಷ್ಟಿದಾವೆ? ಅದೊಂದು 25 ಮರ ಇದೆ. 25 ಮರ, ಅದು ಚೆನ್ನಾಗಿ ಕಾಯಿ ಕೊಡುತ್ತೆ. ಚೆನ್ನಾಗಿ ಕೊಡ್ತಾ ಇದೆ. ಅಂದ್ರೆ ನಿಮ್ಮ ಸ್ವಂತ ಬಳಕೆಗೂ ಮಾಡ್ಕೊಳ್ತೀರಾ? ಹೌದು. ಹೊರಗಡೆ ನೀವು ಮಾರಾಟ? ಇಲ್ಲ, ತೆಂಗಿನಕಾಯಿ ಮಾರಾಟ ಮಾಡಲ್ಲ, ಸ್ವಲ್ಪ ದಾನದ ಇದು ಜಾಸ್ತಿ, ದೇವಸ್ಥಾನಗಳಿಗೆ ಕೊಡ್ತೀವಿ. ಮತ್ತೆ ಯಾರು ನೆಂಟರಿಷ್ಟರು ಬಂದ್ರೆ ಅವರಿಗೆ 5-10 ಅಂತ ಈಗ ಕೊಡೋದು. ಅಲ್ಲೇ ಅಕ್ಕಪಕ್ಕದವ್ರು ಕೇಳ್ತಾರೆ, 5 ಕೊಡಿ 10 ಕೊಡಿ ಅಂತ, ಆಗ ಕೊಡ್ತೀವಿ ಅಷ್ಟೇ. ಮತ್ತೆ ಅದರಿಂದ ನಾವು ತೆಂಗಿನ ಎಣ್ಣೆನ ಮಾಡಿಸ್ಕೊಳ್ತೀವಿ. ನೀವೇ ಮಾಡ್ತೀರಾ? ಅದೇ, ನಾವೆಲ್ಲ ಒಣಗಿಸಿಬಿಟ್ಟು ಗಾಣಕ್ಕೆ ತಗೊಂಡೋಗಿ ಕೊಟ್ರೆ. ಎಲ್ಲಿದೆ ಗಾಣ ನಿಮ್ಮ? ಅಲ್ಲಿ ನೆಲ್ಲಿಯುದಕೇರಿಯಲ್ಲಿದೆ, ಗುಡ್ಡೇಸರಲ್ಲಿದೆ. ಒಳ್ಳೆ ಎಣ್ಣೆ ಬರುತ್ತೆ? ಒಳ್ಳೆ ಎಣ್ಣೆ. ಏನಕ್ಕೆ ಬಳಸ್ತೀರಾ ಅದನ್ನ? ನಾವು ಅದನ್ನ ಅಡಿಗೆಗೆ ಬಳಸ್ತೀವಿ. ಅಡಿಗೆಗೆ ಬಳಸ್ತಾ ಇದ್ದೀರಾ? ಬಳಸ್ತಾ ಇದ್ದೀವಿ. ಹೌದು. ಬರೀ ತೆಂಗಿನ ಎಣ್ಣೆ ಬಳಸ್ತೀರ ಅಥವಾ ಸೂರ್ಯಕಾಂತಿ ಎಣ್ಣೆ? ತೆಂಗಿನ ಎಣ್ಣೆನೆ ಜಾಸ್ತಿ ಬಳಸೋದು. ಸೂರ್ಯಕಾಂತಿ ಅದು ಇದು ಅಂತ ಹೇಳ್ತಾರೆ, ಅದಲ್ಲೆಲ್ಲ ಕಲಬೆರಕೆ ಇರೋದ್ರಿಂದ ಇದು ನಮಗೆ ಒರಿಜಿನಲ್ ಆಗಿ ಸಿಗುತ್ತೆ ಅಲ್ಲ, ಅದಕ್ಕೋಸ್ಕರ ಇದನ್ನೇ ನಾವು ಬಳಸ್ತಾ ಇದ್ವಿ. ಫಸ್ಟ್ ಫಸ್ಟ್ ಸ್ವಲ್ಪ ಕಷ್ಟ ಆಗ್ತಿತ್ತು ತೆಂಗಿನ ಎಣ್ಣೆ ತಿನ್ನೋದು, ಇವಾಗ ರೂಢಿಯಾಗಿ ಆರೋಗ್ಯಕ್ಕೂ ಒಳ್ಳೇದು. ಕೊಲೆಸ್ಟ್ರಾಲ್ ಏನು ಇರಲ್ಲ ಇದರಲ್ಲಿ, ಇಲ್ಲರೆ ಕೊಲೆಸ್ಟ್ರಾಲ್ ಅದು ಇದು ಅಂತ ಹೇಳ್ತಾರೆ, ಇದರಲ್ಲಿ ಏನು ಇರಲ್ಲ, ಒಳ್ಳೇದು. ಹಸುಗೂ ಸಮೇತ ಅದರಲ್ಲಿ ಹಿಂಡಿ ಸಿಗುತ್ತೆ, ಗಾಣಕ್ಕೆ ಹಾಕಿದ ಮೇಲೆ ಹಿಂಡಿ ಬರುತ್ತೆ, ಅದನ್ನು ಹಸುಗೆ ಹಾಕ್ತೀವಿ. ತೆಂಗಿನ ಹಸುವಿಗೆ ಆಹಾರ, ಪಶು ಆಹಾರ. ಹಸು ಚೆನ್ನಾಗಿ ಹಾಲು ಕೊಡುತ್ತೆ. ಅದೇನು ಮಿಶ್ರ ತಳಿನೋ ಅಥವಾ ದೇಸಿ ಹಸು? ಮಿಶ್ರಣ. ಮಿಶ್ರ ತಳಿ HF ಅಥವಾ HF ಅಲ್ಲ, ಜರ್ಸಿ ಕ್ರಾಸ್ ಬ್ರೀಡ್. ಕಪ್ಪು ಮಿಕ್ಸ್, ಕಪ್ಪು ಬಿಳುಪು. ಕಪ್ಪು ಬಿಳುಪು ಅಂದ್ರೆ ಅದು HF? ಬಿಳುಪು ಬಂದಿಲ್ಲ, ಬಿಳುಪಿಲ್ಲ, ಕಪ್ಪೆ. ಕಪ್ಪು ಕಪ್ಪು, ಕಪ್ಪು ಬಿಳುಪು ಅಂದ್ರೆ HF ಇರುತ್ತೆ. ಸ್ವಲ್ಪ ಕಂದು ಅಂತಂದ್ರೆ ಜರ್ಸಿ. ನಿಮ್ದು ಮಿಶ್ರ ತಳಿ ಹಾಲು ಪರವಾಗಿಲ್ಲ, ನಿಮ್ಮ ಮನೆಗೆ ಸಾಕಾಗತ್ತ? ಜಾಸ್ತಿ ಆಗುತ್ತೆ ಅದನ್ನ, ಅದೇ ಯಾರು ಬಂದ್ರೆ ಕೊಡ್ತೀನಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲ ಮಾಡ್ತೀನಿ ನಾನು. 4 ಹೊತ್ತು ಬೇಕಾದ್ರೆ ತಿಂತೀನಿ ಮೊಸರು. ಮೊಸರು ಬಹಳ ಮುಖ್ಯ. ಕಾಫಿ ಮಂಡಳಿಯಿಂದ ಏನಾದ್ರೂ ಸೌಲಭ್ಯಗಳು ಇಂಥವೇನಾದ್ರೂ ಸಿಕ್ಕಿದವ? ಕಾಫಿ ಮಂಡಳಿಯಿಂದ ಏನು ಸಿಕ್ಕಲಿಲ್ಲ, ತಗೊಂಡಿಲ್ಲ. ಅಲ್ಲ, ಕಣಗಿಣ ಎಲ್ಲ ಮಾಡ್ಕೋಬಹುದು? ಮಾಡ್ಕೋಬಹುದು. ಅದು ಅಲ್ಲಿ ಹೋಗಿ ಕೇಳೊತ್ತಿಗೆ ನೀವು ಮಾಡಿಬಿಟ್ಟಿದ್ದೀರಾ, ಅದು ಮಾಡಿಬಿಟ್ಟಿದ್ದೀರಾ, ಹಾಗೆ ಹೀಗೆ ಏನೆಲ್ಲೋ ಕೇಳ್ತಾರೆ. ನಾವು ಕರೆಯುವಾಗ ಅವ್ರು ಬರಲ್ಲ, ಅದೊಂದು ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಏನು ಸಿಕ್ಕಿಲ್ಲ. ಕಣ ಇದೆಯಾ ನಿಮ್ದು? ಕಣ ಇದೆ. ಕಣ ಅದರಲ್ಲೇ ಒಣಗಿಸ್ಕೊಳ್ತೇವೆ ಕಾಫಿನ. ಈಗ ಭತ್ತದ ಕಣಲ್ಲೇ ನಾವು ಕಾಫಿ ಒಣಗಿಸ್ತೇವೆ, ಮತ್ತೆ ಮನೆ ಮುಂದೆ ಅಂಗಳ ಅಂತ ಇರುತ್ತಲ್ಲ ಸರ್, ಅಲ್ಲೂ. ಎಷ್ಟು ದಿನ ಒಣಗಿಸ್ಕೋಬೇಕಾಗತ್ತೆ ಕಾಫಿನ? ಕಾಫಿ 8 ದಿನ. 8 ದಿನ ಒಣಗಿಸ್ಲೇಬೇಕು. ಬೇಕು ಅಂದ್ರೆ ನಿಮ್ದು ತುಂಬಾ ಬಿಸಿಲು ಇದ್ರೆ ಸ್ವಲ್ಪ ಒಂದು 7 ದಿನಕ್ಕೆಲ್ಲ ಇದಾಗುತ್ತೆ. ಇವಾಗೆಲ್ಲ ಜಾಸ್ತಿ ಬೇಕು, ಚಳಿ ಬಂತಲ್ಲ, ಚಳಿಗೆಲ್ಲ 10 ದಿವಸ ಎಲ್ಲ ಬೇಕಾಗುತ್ತೆ. ವರ್ಷಕ್ಕೆ ಎಷ್ಟು ಚೀಲ ಆಗುತ್ತೆ ಅಂದ್ರೆ ಕಾಫಿ ಕಡಿಮೆ ಅಂದ್ರೂ? ಕಾಫಿ ಕಡಿಮೆನೆ, 200 200 ಚೀಲದವರೆಗೂ ಆಗುತ್ತೆ. ಮತ್ತೆ ಭತ್ತನೂ ಅಲ್ಲೇ ಒಣಗಿಸ್ಕೊಳ್ತೀರ? ಹೌದು, ಅದು ಕೂಡ ಚೆನ್ನಾಗಿ ಒಣಗಿಸ್ಕೋಬೇಕು. ಹೌದು, ಅದು ಈಗ ನಾವು ಫಸ್ಟ್ ಭತ್ತ ಆದ್ಮೇಲೆ ಕಾಫಿ ಕುಯ್ಯಕ್ಕೆ ಶುರು ಮಾಡೋದು. ಒಂದು ಕೆಲಸ ಆಗದೆ ಇನ್ನೊಂದು ಕೆಲಸಕ್ಕೆ ಹೋಗಲ್ಲ. ಮತ್ತೆ ಜನ ಕೃಷಿಗೆ ತರಬೇತಿ ಪಡ್ಕೊಂಡಿದ್ದೀರಾ? ಹೌದು. ಬೇರೆ ಇನ್ನೇನು ತರಬೇತಿ ಪಡ್ಕೊಂಡಿದ್ದೀರಾ? ನಾವು ಅಣಬೆ ಬೇಸಾಯದು ತರಬೇತಿ ಪಡೆದಿದ್ದೀನಿ. ನಾನೇ ಜನ ಮಾಡಿ ಜನರನ್ನ ಕರ್ಕೊಂಡೋಗಿ ತರಬೇತಿ ಕೊಡಿಸುವಾಗೆ ನಾನು ಮಾಡ್ತೀನಿ. ನೀವು ಮಾಡಿದ್ದೀರ ಅಣಬೆ ಕೃಷಿ ಏನಾದ್ರು? ಹಾ, ಮಾಡಿದ್ದೆ. ಅದು ಮಾರಾಟಕ್ಕೆಲ್ಲ ನಮ್ಮ ಸ್ವಂತ ಇದಕ್ಕೆ ಈಗಲೂ ಮಾಡ್ಕೊಳ್ತಾ ಇದ್ದಾರೆ. ಬೀಜ ಇದೆ, ಮಾಡ್ಬೇಕು. ಯಾಕಂದ್ರೆ ನಿಮ್ದು ಭತ್ತದಲ್ಲಿ ಸಿಗುತ್ತೆ. ಹೌದು ಹೌದು. ಅದು ಇದ್ರೆ ಅದನ್ನ ಸ್ವಲ್ಪ ಕುಕ್ಕರ್ ನಲ್ಲಿ ಅದನ್ನ ಬೇಯಿಸ್ಕೊಂಡು ಚಿಲುಕ್ ತುಂಬಿ ಬೀಜ ಹಾಕೋದು. ಹೌದು. ಎಷ್ಟೊಂದು ತಿಂಗಳಿಗೆಲ್ಲ ಬಂದ್ಬಿಡುತ್ತೆ ಅದು? 21 ದಿವಸಕ್ಕೆಲ್ಲ ಬಂದ್ಬಿಡುತ್ತೆ. ಬಂದ್ಬಿಡುತ್ತೆ. ಒಂದು ತಿಂಗಳು ಬೇಡ. ಬಂದ್ ಬಂದಾಗೆ ಕೊಯ್ಲು ಮಾಡ್ಕೊಂಡು ಬಳಸ್ತಾ ಇರ್ತೀರಾ? ಬಳಸ್ತಾ ಇರ್ಬೇಕು. ಒಟ್ಟಿಗೆ ಎಷ್ಟು ಚೀಲ ಮಾಡ್ತೀರಾ ಒಂದ್ ಸರಿಗೆ? 5 ಚೀಲ ಎಲ್ಲ ಮಾಡಬಹುದು. 5 ಚೀಲ ಇದ್ರೆ 250 ಗ್ರಾಮ್ ಕೊಡ್ತಾರಲ್ಲ, ಅದರಲ್ಲಿ ಒಂದು ವಾರ ಇಡೀ ಬಳಸ್ಕೊಳ್ತಾ ಬಳಸ್ಕೋಬಹುದು. ಎಷ್ಟು ದಿನ ಇಟ್ಕೋಬಹುದು ಹಂಗೆ ಕೊಯ್ಲು ಮಾಡಿದ್ನ? ಹೆಚ್ಚು ಟೈಮ್ ಇಟ್ಕೊಳಕ್ ಆಗಲ್ಲ. ಮತ್ತೆ ಅದು ಒಣಗುತ್ತೆ ಅಥವಾ ಬೂಸ್ಟ್ ಬರುತ್ತೆ? ಬರುತ್ತೆ. ಅದೊಂದು ಅನುಕೂಲ ಆಗಿದೆ ತರಬೇತಿ ಪಡೆದಿದ್ದು. ಮತ್ತೆ ಇನ್ನೇನು ತರಬೇತಿ ಪಡೆದಿದ್ದೀರಿ? ನಾನು ಎಲ್ಲ ಟೈಪಲ್ಲಿ ತರಬೇತಿ ಪಡೆದಿದ್ದೀನಿ. ಕೃಷಿ ವಿಜ್ಞಾನ ಕೇಂದ್ರದಿಂದ ಎಲ್ಲ ಕೃಷಿ ಇಲಾಖೆ ಮುಖಾಂತರ ಮಣ್ಣು ಇದರದು ಆಮೇಲೆ ಬೀಜೋಪಚಾರದು ಕೀಟನಾಶಕದು ಅದೆಲ್ಲ ಸಮೇತ ಜನ ಕರ್ಕೊಂಡೋಗಿ ಅವರು ಇಂಥ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಹೇಳ್ತಾರೆ. ಮರಗೋಡಲ್ಲೇ ಸುಮಾರು ಸಲ ಸಂಪರ್ಕ ರೈತರು ಇದ್ದಂಗೆ. ಹೌದು, ಕೃಷಿ ನಾನು ಈಗ ಪಿ ಕೆ ವೈ ಅಲ್ಲಿ ಎಲ್ ಆರ್ ಪಿ ಆಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಸಾವಯವ ದೃಢೀಕರಣ ಅಂತೇಳಿ ಒಂದು ಸ್ಕೀಮ್ ಇದೆ, ರೈತರನ್ನ ಗುಂಪು ಮಾಡಿದ್ದೀನಿ ನಾನು. ಸಾವಯವ ವಿಧಾನದಲ್ಲಿ ಭತ್ತ ಬೆಳೀತಿರಲ್ಲ, ಅದಕ್ಕೆ ನೀವು ದೃಢೀಕರಣ ಮಾಡ್ಕೋಬೇಕು. ಅದಕ್ಕೆ ಈಗ ನಾವು ಸಂಘಗಳನ್ನ ಮಾಡಿ ಒಂದು ವರ್ಷದ ಆಗಿದೆ, ನಮ್ಮದು ದೃಢೀಕರಣ ಪತ್ರ ಬಂದಿದೆ ಕೆ ಎಸ್ ಓ ಸಿ ಎಯಿಂದ. ಆದ್ರೂ ಈಗ ನೆಕ್ಸ್ಟ್ಗೆ ಏನು ಇದು ಮಾಡಿಲ್ಲ ಅವರು. ಬೆಂಗಳೂರಿಗೆ ಮೀಟಿಂಗ್ ಹೋಗಿದ್ದೀವಿ ನಾವು, ಮುಂದುವರಿಸ್ತೀವಿ ಅಂದಿದ್ದಾರೆ. ಇಂದುವರೆಗೆ ಅದರದೇನು ಅದು ಮಾಡ್ಕೊಂಡ್ರೆ ಒಳ್ಳೇದು ಒಳ್ಳೇದು ಎಲ್ಲರು ಕೇಳ್ತಾ ಇದ್ದಾರೆ, ಎಲ್ಲಿ ಮಾಡೋದು ಹೇಗೆ ಮಾಡೋದು ಮಾಡೋಣ ಮಾಡೋಣ ಅಂತ. ಈಗ ಎಲ್ಲರೂ ಸಾಧಾರಣ ನಮ್ಮಲ್ಲಿ ಎಲ್ಲ ಆರ್ಗ್ಯಾನಿಕ್ ಅಲ್ಲೇ ಬೆಳೆಸೋರು ಜಾಸ್ತಿ, ಭತ್ತ ಅಂತೂ ದನ ಸಾಕಿದವರೆಲ್ಲ ಬೆಳೆಸಿ ಬೆಳೆಸಿ ಮಾಡ್ತಾರೆ. ಭತ್ತ ಮಾಡೋರು ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಆಕ್ಚುಲಿ ಅವ್ರಿಗೆ ಇರೋತಕ್ಕಾದ್ರು ಮಾಡ್ಬೇಕು ಭತ್ತ, ಭತ್ತ ಇದ್ರೇನೆ ಒಂದು ಕೃಷಿ. ಹೌದು, ರೈತರಾಗಿ ಕೊಂಡ್ಕೊ ಬರಬಾರದು. ಹೌದು ಹೌದು, ಅಕ್ಕಿನ ಅಲ್ವಾ. ಹೌದು. ಮತ್ತೆ ಈ ಮಣ್ಣು ಪರೀಕ್ಷೆನು ಮಾಡಿಸ್ತೀರಾ? ಹೌದು ಮಾಡಿಸಿದೀವಿ, ಎಲ್ಲ ಬೆಳೆಗಳದ್ದು ಮಾಡಿಸ್ತೀರಾ? ಸೊ ಭತ್ತ ಬೆಳೀತಾ ಇರೋ ಮಣ್ಣಿಂದು ಮಾಡಿಸಿದಿರಿ? ಕೊಟ್ಟಿದೀವಿ, ನಮಗೆ ಕಾರ್ಡ್ ಸಿಕ್ಕಿಲ್ಲ. ಕಾಫಿದು ಮಾಡಿಸಿದಾರ? ಅದೇ ಕಾಫಿ ತೋಟದು ಮಾಡಿಸಿ ಬೇರೆ ಬೇರೆ ಕೊಡ್ತಿರ್ತೀವಿ. ಅದೇ ನಾವೀಗ ಸಂಘ ಮಾಡೋದ್ರಿಂದ ನಾವು ಕೊಡ್ಲೇಬೇಕು. ಈ ತೋಟದ ಬೆಳೆದು ಕೃಷಿ ಹೇಗನ್ಸುತ್ತೆ ಇಂದಿರಾ ಅವರು, ಲಾಭದಾಯಕ ಅನ್ಸುತ್ತಾ? ತೋಟದ ಕೃಷಿ ಲಾಭದಾಯಕ ಅದೇನೋ ಹೇಳ್ದೆ ಅಲ್ಲ, ಕಾಫಿಯಿಂದ ಲಾಭ ಇಲ್ಲ, ಮೆಣಸಿಂದ ಲಾಭ ಇದೆ. ಮತ್ತೆ ಬಾಕಿ ಇರೋದೆಲ್ಲ ನಮ್ಮ ಮಧ್ಯದ ಕೆಲಸದಲ್ಲಿ ಇದ್ದವರು, ಅವರು ಸಂಬಳ ಹಿಡಿದಾಗ ನಮಗೆ ಇದು ಮಧ್ಯ ಮಧ್ಯದಲ್ಲಿ ಒಂದು ಆದಾಯ ಬರ್ತಂತಾಗೆ ಆಗುತ್ತೆ. ಅಡಿಕೆ ತೆಂಗು ಇದೆಲ್ಲ ಒಳ್ಳೆ. ಅಡಿಕೆ ತೆಂಗು ಹೇಳ್ಬೋದು, ಅಡಿಕೆ ವರ್ಷಕ್ಕೊಂದ್ಸಲ ಅಲ್ವಾ. ಹೌದು, ತೆಂಗಾಗಿಂದಾಗೆ ತೆಂಗಾಗಿಂದಾಗೆ ಸಿಗುತ್ತೆ, ಬಾಳೆ ಹಾಗೆಲ್ಲ ಮಧ್ಯ ಮಧ್ಯದಲ್ಲಿ. ಈಗ ತರಕಾರಿ ಹಾಗೆ, ತರಕಾರಿ ಮಾಡಿದ್ರೆ ಮಾರಾಟ ಮಾಡೋದಾದ್ರೆ ಮಾಡ್ಬೋದು, ಮಾರಾಟ ಮಾಡಲ್ಲ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ? ನನಗಂತೂ ತೃಪ್ತಿ ಇದೆ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮಾಡಿ, ಯಾಕೆ ಸುಮ್ಮನೆ ಟೈಮು ವೇಸ್ಟ್ ಮಾಡ್ತೀರಾ? ಈಗ ನಾವು ಮನೇಲಿ ಒಬ್ಬಳೇ ಇದ್ರೆ ಏನೇನೋ ಆಲೋಚನೆ ಬರುತ್ತೆ, ಆಲೋಚನೆ ಬೇಡ. ಕೆಲಸ ಮಾಡಿದರೆ ಆಲೋಚನೆ ಎಲ್ಲ ಹೋಗಿರ್ತದೆ. ಅದರಿಂದ ನಾವು ಕೆಲಸದಲ್ಲಿ ಮಿಂಗಲಾದ್ರೆ ಏನು ಪ್ರಾಬ್ಲಮ್ ಇಲ್ಲ, ಆರೋಗ್ಯನು ಚೆನ್ನಾಗಿರುತ್ತೆ, ಕೆಟ್ಟ ಯೋಚನೆಗಳು ಬರಲ್ಲ. ಹೌದು. ಮತ್ತೆ ಮನೆಯವರು ನಿಮಗೆ ಸಹಾಯ ಮಾಡ್ತಾರೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಕೆ ಆರ್ ಇಂದಿರಾ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 944-83-00-755. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 944-83-00-755. ತುಂಬ ಸಂತೋಷ ಇಂದಿರಾ ಅವರೇ, ತಾವು ಇದುವರೆಗೂ ಈ ತೋಟದ ಬೆಳೆಗಳ ಕೃಷಿ ಅನುಭವಗಳನ್ನು ನಮ್ಮ ಜೊತೆ ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಇದುವರೆಗೆ ತೋಟದ ಬೆಳೆಗಳ ಕೃಷಿ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಹೊಸಕೇರಿಯ ಇಂದಿರಾ ಕೆ ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್. ಕೇಳುಗರೆ, ನಾಳಿನ ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222258. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಮೂರ್ನಾಡು ಐಕೋಳ ಗ್ರಾಮತ್ರ ನೆಚ್ಚಾರಂಡ ಪೌತಿ ದಾದಾ ಮುತ್ತಪ್ಪ ಐಂಡ ಪೊಣ್ಣು ರಾಣಿ ಗಂಗಮ್ಮ ಅಯ್ಯಂಗ ಒಂಬತ್ತನೇ ಬಯತ್ಲು ಇಂದು ಪೊಲಾಕ ಪನ್ನೊಂದು ಗಂಟೆಗೆ ಮರಣಪಟ್ಟದು. ನೆಚ್ಚಾರಂಡ ರಾಣಿ ಗಂಗಮ್ಮ ತಾಮನೆ ತಾತಪಂಡ ಇಂಗಡ ಆಕಿರ ಕಾರ್ಯ ನಾಳೆ ಪೊಲಾಕ ಪನ್ನೊಂದು ಗಂಟೆಗೆ ಐಕೋಳ ಗ್ರಾಮತ್ಲುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ. ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ. ಮಕ್ಕಳಿಗೆ ಮಾನವೀಯ ಹಂಗೆ ಮೌಲ್ಯಯುತ ಶಿಕ್ಷಣ ಕೊಡುದು ಅತ್ಯಗತ್ಯತ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾದ ವೆಂಕಟೇಶವು ಹೇಳಿದು. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಆರ್ಟಿಇ ಕಾಯ್ದೆ ಪರಿಣಾಮಕಾರಿ ಅನುಷ್ಠಾನದ ಬಗ್ಗೆ ಮಡಿಕೇರಿನ ಜಿಲ್ಲಾ ಪಂಚಾಯಿತಿ ಕೆಡಿಪಿ ಸಭಾಬಡಲಿ ಶಾಲೆಯಲ್ಲಿದೆ ಶಿಕ್ಷಣದ ಜೊತೆ ರಕ್ಷಣೆ ಕುರಿತಂಗೆ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತಾಡಿದು. ಮಕ್ಕಳ ಹಕ್ಕುಗಳ ಕುರಿತಂಗೆ ಸಾಕಷ್ಟು ಕಾನೂನುಗ ಕಾಯ್ದೆಗ ಇದ್ದರೂ ಸಹ ಒಂದಲ್ಲ ಒಂದು ತರಲೆ ಶೋಷಣೆ ದೌರ್ಜನ್ಯಗ ನಡೀತಿದ್ದು ಇದನ್ನು ತಡೆಯಕ್ಕೂ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನ ಶಾಲೆಗೆ ಸೇರಿಸುವಂಗೆ ಆಕೂತ ಹೇಳಿದು. ಡಯಟ್ ಪ್ರಾಂಶುಪಾಲರಾದ ಎಂ ಚಂದ್ರಕಾಂತ ಮಾತಾಡಿ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಭವಿಷ್ಯ ರೂಪಿಸಿಕೊಳ್ಳಿಕ್ಕೆ ಮುಂದೆ ಬಂದವೆ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಸಣ್ಣ ತರಂದನೇ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗದಂಗೆ ತಡೆಯಕ್ಕಂತ ಹೇಳಿದು. ಮತ್ತೆ ಸಂತ ಮೈಕಲರ ಶಾಲಿನ ಸಭಾಬಾಡಲಿ ಬೇರೆ ಬೇರೆ ಪ್ರೌಢಶಾಲಿನ ಮಕ್ಕಳಿಂದ ಅಹವಾಲು ಸ್ವೀಕಾರ ಹಂಗೆ ಮಕ್ಕಳ ಶಿಕ್ಷಣದೊಟ್ಟಿಗೆ ರಕ್ಷಣೆ ಕುರಿತಂಗೆ ಸಂವಾದ ಕಾರ್ಯಕ್ರಮ ನಡೆದು. ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಹಂಗೆ ಯುವ ಸಪ್ತಾಹದ ನಿಟ್ಟಿನಲ್ಲಿ ಕೊಡಗು ಜಿಲ್ಲೆಯ ಯುವಜನರಿಗಾಗಿ ಯುವಶಕ್ತಿ ಮತ್ತು ಭಾರತ ತಿಳುವ ವಿಷಯದ ಕುರಿತಂಗೆ ಜಿಲ್ಲಾ ಮಟ್ಟದ ಲೇಖನ ಸ್ಪರ್ಧೆ ನಡೆದಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಡಗು, ನೆಹರು ಯುವ ಕೇಂದ್ರ ಮಡಿಕೇರಿ, ಜಿಲ್ಲಾ ಹಂಗೆ ತಾಲೂಕು ಯುವ ಒಕ್ಕೂಟಗಳ ಕೂಡುಕೂಟಲ್ಲಿ ಸ್ಪರ್ಧೆನ ಆಯೋಜಿಸಲಾಯಿತು. 15-30 ವರ್ಷದೊಳಗಿನವು ಲೇಖನದೊಟ್ಟಿಗೆ ಆಧಾರ್ ಕಾರ್ಡ್ನ ಸೇರಿಸಿ ಜನವರಿ 5 ತಲುಪಿಸಕು. ಗೆದ್ದವಕ್ಕೆ ಜನವರಿ 12 ನಡೆಯುವ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಹಂಗೆ ಯುವ ಸಪ್ತಾಹ ಕಾರ್ಯಕ್ರಮದಲ್ಲಿ ಇನಾಮ ಹಂಚಿಕೆ ಮಾಡುವೆ. ಮಡಿಕೇರಿ ಉಪವಿಭಾಗ ವ್ಯಾಪ್ತಿಯ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಿಸಿಕೆ ಸಭೆ ಇದೇ 19 ಬೆಳಿಗ್ಗೆ 11:30 ಗಂಟೆಯಿಂದ ಉಪವಿಭಾಗ ಕಚೇರಿಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಚೆಸ್ಕಾಂ ಮಡಿಕೇರಿರವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. 2024-25 ಸಾಲಿನ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವತಿಯಿಂದ ಸ್ವಯಂ ಉದ್ಯೋಗ ನೇರ ಸಾಲ ಕುರಿ ಸಾಕಾಣಿಕೆ ಯೋಜನೆ ಸ್ವಾವಲಂಬಿ ಸಾರಥಿ ಫುಡ್ಕಾರ್ಟ್ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ December 29 ಆಖರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ನಿಗಮದ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ ಅಲ್ಲರೆ ನಿಗಮದ ವೆಬ್ಸೈಟ್ adcl.karnataka.gov.in ಸಂಪರ್ಕಿಸಕೃತ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸೇಳು. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿ ಲಿಮಿಟೆಡ್ಲಿ 500 ಅಸಿಸ್ಟೆಂಟ್ ಚಾಕ್ರಿಗಳಿಗೆ ಅರ್ಜಿ ಕರೆದಳು. 21-30 ವರ್ಷದೊಳಗಿನ ಪದವೀಧರ ಅಭ್ಯರ್ಥಿಗ ಈ ಚಾಕ್ರಿಗಳಿಗೆ January 1 ಅರ್ಜಿ ಹಾಕಕ್. ಈ ನೇಮಕಾತಿ ಪರೀಕ್ಷೆ ಹಂಗೆ ಬೇರೆ ಬೇರೆ ಬ್ಯಾಂಕ್ ಮತ್ತು ಇನ್ಶೂರೆನ್ಸ್ ಕಂಪನಿಗಳ ನೇಮಕಾತಿ ಪರೀಕ್ಷೆಗಳ ಬಗ್ಗೆ ಜಾಗೃತಿ ಮತ್ತು ಮಾರ್ಗದರ್ಶನ ಕಾರ್ಯಕ್ರಮ ಇದೇ ತಿಂಗಳ 27 ಹಾಸನದ ಸಾಲಗಾಮೆ ರಸ್ತೆಯಲ್ಲಿರುವ ಕೃಷಕ್ ಸರ್ವೋದಯ ಫೌಂಡೇಶನ್ಲಿ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆಯ ಅಧಿಕಾರಿಯವು ಇದೇ ತಾರೀಕು 18 ನಾಳೆ ಬೆಳಗ್ಗೆ 11 ಮಧ್ಯಾಹ್ನ 1 ಮುಟ್ಟ ವಿರಾಜಪೇಟೆ ತಹಶೀಲ್ದಾರ್ ಕಚೇರಿ ಸಭಾಬಾಡಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆನಡಿ ದೂರು ಅರ್ಜಿ ಹಂಚಿಕೆ ಮಾಡಿ ತುಂಬಿಸಿದ ಹಂಗೆ ನೋಟರಿಂದ ಅಫಿಡವಿಟ್ ಮಾಡಿಸಿದ ಅರ್ಜಿಗಳನ್ನ ತಕಂಡವೆತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೇಳು. ಕುಶಾಲನಗರದ ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ಕೂಡಿಗೆ ರಾಮೇಶ್ವರ ಕೂಡುಮಂಗಳೂರು ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಡಲಿ ರೈತರಿಗೆ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಿಸಿದಂಗೆ ಸಾಲ ಸೌಲಭ್ಯಗಳ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆದು ಬ್ಯಾಂಕ್ ಮ್ಯಾನೇಜರ್ ಸುಜಿತ್, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಅಟಲ್ ಪಿಂಚಣಿ ಯೋಜನೆ, ಸಂಧ್ಯಾ ಶಿಬಿರ, ಕಿಸಾನ್ ಯೋಜನೆ, ಕೃಷಿ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕುರಿ ಸಾಕಾಣಿಕೆಗೆ ಸಾಲ ಸೌಲಭ್ಯಗಳನ್ನು ಒದಗಿಸುವ ಯೋಜನೆಗಳ ಹಂತಗಳ ಬಗ್ಗೆ ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಸುಳ್ಯ.

ಇಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗೋತ್ರ ವತಿಯಿಂದ ಶಾಲಾ ಶಿಕ್ಷಣ ಅಧಿಕಾರಿಯಕ್ಕೆ ಆರ್ಟಿಇ ಕಾಯ್ದೆ ಅನುಷ್ಠಾನದ ಬಗ್ಗೆ ಜಿಲ್ಲಾ ಕೆಡಿಪಿ ಸಭಾವಾಡೆಯಲ್ಲಿ ಶಾಲೆಯಲ್ಲಿದೆ ಶಿಕ್ಷಣ ಜೊತೆ ರಕ್ಷಣೆ ಅನ್ನುವ ಕಾರ್ಯಾಗಾರದ ಕೂಡಿಯಾಡಿತ್ತು. ಅವು ತಕ್ಕು ಪರಂದತ್ತು ಮಕ್ಕಳ ಹಕ್ಕರ ಬಗ್ಗೆ ಎಚ್ಚೊಕ್ಕೋ ಕಾನೂನು ಉಂಡು, ಆಚೆಂಗೂ ಶೋಷಣೆ ನಡೆದನುಂಡು. ಇದನ್ನ ತಡಪನಿಟ್ಟಲು ಪಿಂಜ ಮಕ್ಕ ಶಿಕ್ಷಣ ತುಂಜ ವಂಚಿತಂಗ ಆಕದನ್ನಿಕೆ ನಿಗಾ ಬೆಕ್ಕೋಣು ಒಂದು ಅಣುಚಿ. ಈ ಸಂದರ್ಭ ಡಯಟ್ ಪ್ರಿನ್ಸಿಪಲ್ ಎಂ ಚಂದ್ರಕಾಂತ್ ತಕ್ಕ ಬಂದಿತ್ತು. ಸರ್ಕಾರ ಮಕ್ಕಳ ಶಿಕ್ಷಣ ಕಾಯ್ತು ಶಿಶು ವಿಹಾರ, ಅಂಗನವಾಡಿ, ಬಿಸಿ ಊಟ, ಸೈಕಲ್ ಕೊಡುಪು, ಪಿಂಜ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯಕ್ಕೆ ವಸತಿ ನಿಲಯ ವ್ಯವಸ್ಥೆ ಮಾಡಿತ್ತು. ಇದಂಡ ಪೂರ್ಣ ಪ್ರಯೋಜನ ಮಕ್ಕ ಪಡೆದೋಣ ಒಂದು ಅವು ಅಣುಚಿ. ಈ ಸಂದರ್ಭದ ಶಿಕ್ಷಣ ಇಲಾಖೆಯ ಸೌಮ್ಯ ಪೊನ್ನಪ್ಪ ಉಪಸ್ಥಿತಿ ಇಂಜತ್. ಅಲ್ಲತೆ ಮಕ್ಕಳಿಂದ ಅಹವಾಲು ಸ್ವೀಕಾರ ಪಿಂಜ ಮಕ್ಕಳ ಶಿಕ್ಷಣದ ಜೊತೆ ಮಾಹಿತಿ ಕಾರ್ಯಾಗಾರ ಅನ್ನುವ ಸಂವಾದ ಕಾರ್ಬಾರ ಮಡಿಕೇರಿ ಸಂತ ಮೈಕಲ್ ಸ್ಕೂಲ್ ಸಭಾಬಾಡಿಲ ನಡೆದತ್ತು. ಮಡಿಕೇರಿರ ಬೋರೆ ಬೋರೆ ಸ್ಕೂಲ್ ಮಕ್ಕ ಕೂಡಿಯಾಡಿ ತಿಂಜತ್. ಕೊಡಗು ಜಿಲ್ಲೆರ ಸರ್ಕಾರಿ ಅನುದಾನಿತ ಪಿಂಜ ಖಾಸಗಿ ಸ್ಕೂಲ್ ಕಾಲೇಜರ ಮೂಲಭೂತ ಸೌಕರ್ಯ ಪಿಂಜ ಬೋಡಿಕೆ ಅಲ್ಲತೆ ಅನುದಾನಿತ ಕಾಲೇಜರ ತರಬೇತುವಾರು ಕನಿಷ್ಠ 40 ಮಕ್ಕಳ ನಿಗದಿ ಮಾಡಿತ್ತು. ಆಚೆಂಗಿ ಕೊಡಗು ಗುಡ್ಡಗಾಡು ಪ್ರದೇಶ ಆನಾನಗುಂಡು ಈ ಸಂಖ್ಯೆನ 20 ಉಳ್ಕೊಂಡು